ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಸಮಯ 6:56:23. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಕೇಳೋಣ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ. ಹೊಸೆದು ತಂದ ಸದ್ಭಾವನಾ ಸರ್ವ ಸಮತೆ ಸ್ವಾತಂತ್ರ್ಯ ಹಿತಗಳ ಹೊಸೆದು ತಂದ ಸದ್ಭಾವನಾ ಭರತ ಮಾತೆ ಸದನ ಭರತ ಮಾತೆ ಸದನ ಭರತ ಮಾತೆ ಸದನ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳಿದ್ರಿ. ಸಮಯ 7:00. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ.

ಐರ್ಲೆಂಡ್, ಇಟಲಿ, ನೆದರ್ಲ್ಯಾಂಡ್ಸ್, ಸ್ಪೇನ್, ಯುನೈಟೆಡ್ ಕಿಂಗ್ಡಮ್, ಪೋರ್ಚುಗಲ್, USSR, ಇಸ್ರೇಲ್ ಹಾಗೂ ನಮ್ಮ ಇಂಡಿಯಾ, ಈ ದೇಶಗಳಲ್ಲೆಲ್ಲ ಬೆಳೆಸ್ತಾರೆ. ಅಂದರೆ ಈ ದೇಶಗಳಲ್ಲಿ ಇವುಗಳಿಗೆ ಒಳ್ಳೆ ಬೇಡಿಕೆನೂ ಇದೆ ಅಂತ. ಒಳ್ಳೆ ಬೇಡಿಕೆ ಇದೆ, ಹಾಗೂ ಅಲ್ಲೆಲ್ಲ ಇರುವಂಥ ಜನ ಕ್ರಿಶ್ಚಿಯನ್ ಕಮ್ಯುನಿಟಿ, ಸೊ ಅವರು ಅದನ್ನು ವಿಶೇಷವಾಗಿ ತಿಂತಾರೆ. ಹಾಗಾಗಿ ಮತ್ತೆ ಅವುಗಳಲ್ಲಿರ್ತಕ್ಕಂಥ ಮಾಂಸದಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳ ಬಗ್ಗೆ ಅವರಿಗೆ ಚೆನ್ನಾಗಿ ಅರಿವಿದೆ. ಹಾಗಾಗಿ ಅವರು ಅದನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಎಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾರೋ ಅಲ್ಲಿ ವಿಶೇಷವಾಗಿ ಅದನ್ನು ಬೆಳೆಸಬೇಕಲ್ವ, ಅದಕ್ಕೆ ಅಲ್ಲಿ ಬೆಳೆಸ್ತಾರೆ. ಅಂದರೆ ಮಾಂಸದ ಗುಣಮಟ್ಟದ ದೃಷ್ಟಿಯಿಂದ ಇದು ಮಾಂಸದ ಗುಣಮಟ್ಟ ಹೇಗೆ ಅಂದರೆ, ಅದರಲ್ಲಿ ಎದೆ ಮಾಂಸ ಜಾಸ್ತಿ ಇರುತ್ತೆ. ಟರ್ಕಿ ಕೋಳಿಗಳಲ್ಲಿ ಎದೆ ಮಾಂಸ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಬೇರೆ ಯಾವುದೇ ಕೋಳಿ ನಾವು ಹೋಲಿಸಿದಲ್ಲಿ. ಆ ಎದೆ ಮಾಂಸ ಅಂದರೆ ಅದು ಫ್ಯಾಟ್ ಫ್ರೀ, ಕೊಬ್ಬಿನ ಅಂಶ ತುಂಬಾ ಕಡಿಮೆ ಇರ್ತದೆ. ಅದನ್ನು ವೈಟ್ ಮೀಟ್ ಅಥವಾ ಲೀನ್ ಮೀಟ್ ಅಂತ ಕರೀತಾರೆ. ಈಗ ಪಾಶ್ಚಿಮಾತ್ಯ ದೇಶಗಳು, ಮುಂದುವರೆದ ದೇಶಗಳು ಏನಂದ್ರೆ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡ್ತಾರೆ. ಕೊಬ್ಬಿನ ಅಂಶ ಕಡಿಮೆ ಇರುವಂತ ತಿನ್ಬೇಕು ಅಂತ. ಹಾಗಾಗಿ ಇದನ್ನ ಅವರು ಇಷ್ಟಪಟ್ಟು ತಿಂತಾರೆ. ಆ ತಿನ್ನೋದ್ರಿಂದ ಆ ದೇಶಗಳಲ್ಲಿ ಇವು ಬಹಳ ಜನಪ್ರಿಯವಾಗಿ ಬೆಳೆಸ್ತಾರೆ. ಇನ್ನು ನಮ್ಮ ದೇಶಕ್ಕೆ ಬಂದ್ರೆ ಮುಖ್ಯವಾಗಿ ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಭಾಗಗಳಲ್ಲಿ ಇದನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಮತ್ತೆ ಆಹಾರದಲ್ಲಿ ಬಳಸ್ಕೊಳ್ತಾ ಇದ್ದಾರೆ? ನೋಡಿ, ನಮ್ಮ ದೇಶದಲ್ಲಿ ಇವು ಬೇರೆ ದೇಶಗಳಿಗೆ ಹೋಲಿಸಿದ್ರೆ ತುಂಬಾನೇ ಕಡಿಮೆ ಅಂತ ಹೇಳ್ಬೋದು. ಆದ್ರೂ ನಮ್ಮ ದೇಶದಲ್ಲಿ ಮುಖ್ಯವಾಗಿ ಕೇಂದ್ರೀಯ ಕೋಳಿ ಸಂಶೋಧನಾ ಸಂಸ್ಥೆ, ಸೆಂಟ್ರಲ್ ಏವಿಯನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಬರೇಲಿ ಉತ್ತರ ಪ್ರದೇಶದಲ್ಲಿ, ಅಲ್ಲಿ ಇದನ್ನ ಒಂದು ಸಂವರ್ಧನಾ ಕೇಂದ್ರ ಅಂತ ಮಾಡಿ ಭಾರತದ ಉತ್ತರ ಭಾರತದ ಎಲ್ಲಾ ಭಾಗಗಳಿಗೂ ಅವರು ಮರಿಗಳನ್ನ ಪೂರೈಕೆ ಮಾಡ್ತಾರೆ. ಅದಾದ್ರೆ ಎಲ್ಲ ಅಗ್ರಿಕಲ್ಚರಲ್ ಯೂನಿವರ್ಸಿಟೀಸ್ ಅಲ್ಲಿ ಇದನ್ನ ಸ್ವಲ್ಪ ಪ್ರಮಾಣದಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ, ಈಗ ಪಶುವೈದ್ಯಕೀಯ ವಿಶ್ವವಿದ್ಯಾಲಯಗಳಲ್ಲಿ ಇಲ್ಲೆಲ್ಲ ಸ್ವಲ್ಪ ಮಟ್ಟಿಗೆ ಈಗ ಬೆಳೆಸ್ತಾ ಇದ್ದಾರೆ. ಅದು ಒಂದು ವಿದ್ಯಾಭ್ಯಾಸದ ಉದ್ದೇಶಕ್ಕಾಗಿ, ಮತ್ತೊಂದು ಸಣ್ಣ ಪ್ರಮಾಣದಲ್ಲಿ ರೈತರಿಗೆ ಸಪ್ಲೈ ಮಾಡಬೇಕಂತದ್ದು. ಕೇರಳದ ಕ್ವಿಲಾನ್ ಅಂತೇಳಿ ಅದು ಒಂದೊಡ್ಡ ಫಾರ್ಮ್ ಇದೆ, ರಾಜಸ್ಥಾನದ ಉದಯಪುರ್, ಹರಿಯಾಣ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಮಹಾರಾಷ್ಟ್ರ ಪುಣೆಯಲ್ಲಿ ಸರ್ಕಾರ ಅಲ್ಲದೆ ಈ ಪ್ರೈವೇಟ್ ಒಂದು ಮೂರು ನಾಲ್ಕು ಫಾರ್ಮ್ ಸ್ವಲ್ಪ ಪ್ರಮಾಣದಲ್ಲಿ ಒಂದು 1,000-1,500 ಮಾತೃ ಕೋಳಿಗಳನ್ನ ಇಟ್ಕೊಂಡಿದ್ದಾರೆ ಅಲ್ಲಿ. ಹಾಗೂ ನಮ್ಮ ಕರ್ನಾಟಕದಲ್ಲಿ ಬಂದ್ರೆ ನಮ್ಮ ಭಾರತ ಸರ್ಕಾರ ಸಂಸ್ಥೆಯಾದ ಕೇಂದ್ರೀಯ ಕುಕ್ಕಟ ಅಭಿವೃದ್ಧಿ ಸಂಸ್ಥೆ ಹೆಸರಘಟ್ಟ, ಇಲ್ಲಿ ಸುಮಾರು 4,000 ಮರಿ ಮಾಡತಕ್ಕಂತ ಕೋಳಿಗಳು, ಮಾತೃ ಕೋಳಿ ಅಂದ್ರೆ ಪೇರೆಂಟ್ ಸ್ಟಾಕ್, 4,000 ಪೇರೆಂಟ್ ಸ್ಟಾಕ್ ನಾವು ಇಟ್ಕೊಂಡಿದ್ದೇವೆ. ಇಲ್ಲಿ ನಾವು ಮರಿ ಮಾಡಿಸಿ ದೇಶದ ಎಲ್ಲಾ ಭಾಗಗಳಿಗೂ ನಾವು ಸಪ್ಲೈ ಮಾಡ್ತೀರ. ಈಗ ಸುಮಾರು ಒಂದು 10 ಗಂಟೆಗಳ ಅವಧಿ ಜರ್ನಿ ಪ್ರವಾಸ ಅಂತಂದ್ರೆ ನಾವು ಅದನ್ನ ಟ್ರೈನ್ ಅಲ್ಲಿ ಕಳಿಸ್ತೇವೆ, ರೈಲಲ್ಲಿ, ಇಲ್ಲ ಇನ್ನೂ ಜಾಸ್ತಿ ಅಂದ್ರೆ ಏರೋಪ್ಲೇನ್ ಅಲ್ಲಿ ಕಳಿಸ್ಕೊಡ್ತೀವಿ ವಿಮಾನಗಳಲ್ಲಿ. ಆಗ ಏನ್ ವೆಚ್ಚ ಇರ್ತದೋ ಅವ್ರ ರೈತರೇ ಭರಿಸ್ಬೇಕಾಗುತ್ತೆ. ಹಾಗಾಗಿ ನಾವು ಇದು ಸುಮಾರು ನಾವು 1,00,000 ಮರಿ ಒಂದು ವರ್ಷಕ್ಕೆ ನಾವು ಮಾರಾಟ ಮಾಡ್ತೀವಿ. ಅಷ್ಟು ಮಟ್ಟಿಗೆ ಬೇಡಿಕೆನೂ ಕೂಡ ಇದೆ, ಬೇಡಿಕೆನೂ ಇದೆ. ನಮಗೆ ಸುಮಾರು ಒಂದು 3-4 ತಿಂಗಳು ಅವಧಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಇರುತ್ತೆ ನಮಗೆ. ಅಂದ್ರೆ ಯಾವ್ಯಾವ ರಾಜ್ಯಗಳಲ್ಲಿ ಹೆಚ್ಚು ಬೇಡಿಕೆ? ಹೆಚ್ಚಾಗಿ ಕೇರಳ, ತಮಿಳ್ನಾಡು ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟ, ಆಮೇಲೆ ಮಹಾರಾಷ್ಟ್ರ ಇದೆ. ನಮ್ಮ ಕರ್ನಾಟಕದಲ್ಲೂ ಈಗ ಬಹಳ ಜನ ಬೆಳೆಸ್ತಾರೆ, ಈ ಚಾಮರಾಜನಗರದವರು ಸಿಕ್ಕಾಪಟ್ಟೆ ಬೆಳೆಸ್ತಾರೆ. ಅಲ್ಲಿ ಅವರೆಲ್ಲ ಮಾಡಿ ಬೇರೆ ಕಡೆ ಸಪ್ಲೈ ಕೊಡ್ತಾ ಇದಾರೆ, ಅದು ನಮ್ಮ ಸಹಾಯ ತಗೋತಾರೆ ಎಷ್ಟೋ ಜನ. ಈ ಬೆಂಗಳೂರು ಸುತ್ತಮುತ್ತಲೂ ಮಾಡ್ತಾ ಇದಾರೆ? ಬೆಂಗಳೂರು ಸುತ್ತಮುತ್ತಲು ಬಹಳ ಇದಾವೆ, ಎಲ್ಲಾ ಹಳ್ಳಿಗಳು ಇದಾವೆ. ಒಂದು ಶ್ರೀರಾಮನಹಳ್ಳಿ ಅಂತ ಇದೆ, ಅಲ್ಲಿ ಪೀಪಲ್ ಟ್ರಸ್ಟ್ ಅಂತ ಒಂದು ಆರ್ಗನೈಸೇಷನ್ ಇದೆ. ಅವ್ರೇನ್ ಮಾಡ್ತಾರೆ, ಮಹಿಳೆಯರು, ಸ್ತ್ರೀ ಶಕ್ತಿ ಗುಂಪುಗಳವರು ಬಂದು ಒಂದು 100-200 ಮರಿ ಒಟ್ಟಿಗೆ ತಗೊಂಡು ಹೋಗಿ ಒಂದು ತಿಂಗಳು 1.5 ತಿಂಗಳ ಅವಧಿವರೆಗೂ ನಮ್ಮ ಒಂದು ಸಲಹೆ ಮೇಲೆ ಬೆಳೆಸಿ ಹಳ್ಳಿಗಳಲ್ಲಿ ಎಲ್ಲಾ ಒಂದು ಕುಟುಂಬಗಳಿಗೂ 2-3-4 ಈ ತರ ಹಂಚಿಕೆ ಮಾಡ್ಕೋತಾರೆ. ಅವನ್ನ ಬೆಳೆಸಿ ಅವರು ಕ್ರಿಸ್ಮಸ್ ಅಥವಾ ಥ್ಯಾಂಕ್ಸ್ ಗಿವಿಂಗ್ ಡೇ ಅಂತ ನಾವು ಎಲ್ಲಿ ಹೆಚ್ಚಾಗಿ ತಿಂತಾರೋ ಆ ಸಮಯದಲ್ಲಿ ಅವರೇ ಮಾರಾಟ ಮಾಡ್ತಾರೆ, ಇಲ್ಲ ಅಂದ್ರೆ ನಮ್ಮ ಹತ್ರ ಬಂದು ನಾವು ಯಾರಾಗಾದ್ರೂ ಅಲ್ಲಿ ಕಳಿಸಿ ಅದನ್ನ ಮಾರಾಟ ಮಾಡ್ಕೊಡ್ತಾರೆ. ಅಂದ್ರೆ ಈ ನಾಟಿ ಟರ್ಕಿ ಕೋಳಿಗಳು ಅಂತ ಕರೀತಾರಲ್ಲ, ಇದು ಏನು ಅಂತೀರಿ? ನೋಡಿ, ಇದು ನಾಟಿ ಟರ್ಕಿ ಕೋಳಿಗಳಿಗೆ ಹಿಂದೆ ಒಂದು ಕಥೆನೇ ಇದೆ. ಅದು ಹೇಗೆ ಅಂದ್ರೆ, ಬ್ರಿಟಿಷರು ಮತ್ತೆ ಯುರೋಪಿಯನ್ರು, ಹೌದು, ಈ ಕೋಲಾರಲ್ಲಿ ಚಿನ್ನದ ಗಣಿ ಪ್ರದೇಶದಲ್ಲಿ ಅವರು ವಾಸ್ತವ್ಯ ಹೂಡಿದಾಗ ಅವರು ಪ್ರತಿ ಕ್ರಿಸ್ಮಸ್ಗೂ ಥ್ಯಾಂಕ್ಸ್ ಗಿವಿಂಗ್ ಡೇಗೂ ಅವ್ರ ಊರಿಗೆ ಹೋಗಿ ಟರ್ಕಿ ತಿನ್ನೋಕೆ ಆಗ್ತಿರ್ಲಿಲ್ಲ ಆವಾಗ ಕಷ್ಟ. ಆವಾಗ ಏನ್ ಮಾಡ್ತಿದ್ರು ಅವರು, ಅಲ್ಲಿಂದ ಮೊಟ್ಟೆ ತಗೊಂಡು ಬಂದು ಇಲ್ಲಿ ನಾಟಿ ಕೋಳಿ ಕೆಳಗಡೆ ಮರಿ ಮಾಡಿಸಿ ಅದನ್ನ ರೈತರಿಗೆ ಕೊಡೋರು. ಆ ರೈತರವರು ಬೆಳೆಸಿ ದೊಡ್ಡದು ಮಾಡಿ ಕ್ರಿಸ್ಮಸ್ ಟೈಮಲ್ಲಿ ಅಥವಾ ಥ್ಯಾಂಕ್ಸ್ ಗಿವಿಂಗು ಅಥವಾ ಹೊಸ ವರ್ಷ ಟೈಮಲ್ಲಿ ಅದೇ ಅವ್ರಿಗೇನೆ ವಾಪಸ್ ಕೊಡಬೇಕಿತ್ತು. ಆ ಥರ ಒಂದು ಕಟ್ಟುಪಾಡು ಮಾಡಿದ್ರು. ಅದೆಲ್ಲ ನಮ್ಮ ಹಿರಿಯರು ಹೇಳೋದು ಸ್ಟೋರಿ. ಯಾಕಂದ್ರೆ ನಾವು KGF ಸುತ್ತಲಿಂದ ಬಂದಿರೋದ್ರಿಂದ ಇವೆಲ್ಲ ಅದ್ರ ಬಗ್ಗೆ ನಾನು ವಿವರ ತಿಳ್ಕೊಳಕ್ ಹೋದಾಗ ಸುಮಾರು ಜನ ಈ ವಿಚಾರ ಹೇಳಿದ್ರು. ಅಂದ್ರೆ ಈಗಲೂ ಅಲ್ಲಿದ್ದಾವೆ ಟರ್ಕಿ ಕೋಳಿ? ಅಲ್ಲಿ ಈಗ ಹೇಗೆ ಅಂದ್ರೆ ಕುರಿ ಮೇಯಿಸ್ದಂಗೆ ಮೇಯಿಸ್ತಾರೆ. ನಮ್ಮಲ್ಲಿ ಕುರಿನ ಹೇಗೆ ನಾವು ಹೊರಗಡೆ ಮೇಯಿಸ್ಲಿಕ್ಕೆ ಹೊಡ್ಕೊಂಡು ಹೋಗ್ತೀವೋ ಅದೇ ರೀತಿ ಬೆಳಿಗ್ಗೆ ಹೊಡ್ಕೊಂಡು ಹೋಗಿ ಅದನ್ನ ಮೇಯಿಸ್ಕೊಂಡ್ ಬರ್ತಾರೆ. ನೂರಾರು ಇದೆ ಒಂದೊಂದು ಮನೇಲಿ, 50, 60, 20 ಎಲ್ಲಿ ಅಂದ್ರೆ ಈ ತಮಿಳ್ನಾಡು ಕೃಷ್ಣಗಿರಿ, ಹೊಸೂರು, ನಾರ್ತ್ ಆರ್ಕಾಟು, ಕೋಲಾರ KGF, ಮುಳುಬಾಗಲು ಹೆಚ್ಚಾಗಿ ಬೆಳೆಸ್ತಾರೆ. ನೀವು ಕ್ರಿಸ್ಮಸ್ ಟೈಮಲ್ಲಿ ನೋಡ್ಬಿಟ್ರೆ ಬಸ್ ಮೇಲೆ ಹಾಕೊಂಡ್ ಬರ್ತಿರ್ತಾರೆ ಮಕ್ಕಳುಗಳಲ್ಲಿ ಆ ಟೈಮಲ್ಲಿ ಮುಳುಬಾಗಲು KGF ಕಡೆಯಿಂದ ಬಸ್ಗಳಲ್ಲಿ. ಸೊ ಇದು ಹಾಗಾಗಿ ಆ ಒಂದು ತಳಿನ ಅದನ್ನ ನಾಟಿ ಟರ್ಕಿ ಟರ್ಕಿ ಅಂತಿದ್ದಾರೆ. ಈ ನಾವೆಲ್ಲ ಮಾಡಿರೋದು ನಾವು ಇದನ್ನ ಇಂಪೋರ್ಟ್ ಮಾಡ್ಕೊಂಡಿರೋದು, ಅಮೆರಿಕದಿಂದ ಇಂಪೋರ್ಟ್ ಮಾಡಿಕೊಂಡು ಬೆಳೆಸ್ತಾರೆ. ಅವಕ್ಕೂ ವ್ಯತ್ಯಾಸ ಇದೆ, ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇರಬಹುದು. ಯಾಕಂದ್ರೆ ನಾಟಿ ಅನ್ನೋದು ಅವು ಈ ಒಂದು ವಾತಾವರಣಕ್ಕೆ ಚೆನ್ನಾಗಿ ಒಗ್ಗಿದ್ದಾವೆ. ಬಟ್ ನಮ್ಮಲ್ಲಿರೋ ಟರ್ಕಿ ಸಾಮಾನ್ಯವಾಗಿ ಕೋಳಿಗಳಷ್ಟು ಸೂಕ್ಷ್ಮ ಇಲ್ಲ, ಎಲ್ಲಾ ವಾತಾವರಣದಲ್ಲೂ ಚೆನ್ನಾಗಿ ಬೆಳೀತಾವ. ಅಂದ್ರೆ ಬೇಡಿಕೆನೂ ಕೂಡ ಇದೆ ಈ ಮಾಂಸಕ್ಕೆ, ತುಂಬಾ ಬೇಡಿಕೆ ಇದೆ. ಅಂದ್ರೆ ಆ ಬೇಡಿಕೆ ಅಂದ್ರೆ ವರ್ಷ ಪೂರ್ತಿ ಬೇಡಿಕೆ ಇಲ್ಲ, ಸೀಮಿತವಾದ ಸಮಯದ. ಹೌದು ಹೌದು, ಹಾಗಾಗಿ ರೈತರು ಅದಕ್ಕೆ ಸರಿಯಾಗಿ ಅದನ್ನ ಪ್ಲಾನ್ ಮಾಡಿ. ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ಸದಾಕಾಲ ಏನು ಬೇಡಿಕೆ ಇಲ್ಲ? ಸದಾಕಾಲ ಬೇಡಿಕೆ ಇಲ್ಲ. ಕೆಲವು ಹೋಟ್ಲುಗಳಲ್ಲಿದೆ, ಅವರು ಬೇರೆ ದೇಶದಿಂದ ತರಿಸ್ಕೊಂಡ್ಬಿಡ್ತಾರೆ, ತುಂಬಾನೇ ಕಡಿಮೆ. ಈಗ ಈ ಹೆಸರುಗಟ್ಟದಲ್ಲಿರುವಂತಹ ಕೇಂದ್ರೀಯ ಕುಕ್ಕುಟ ಅಭಿವೃದ್ಧಿ ಸಂಸ್ಥೆಯಲ್ಲಿ ಈ ಟರ್ಕಿ ಮರಿಗಳನ್ನ ಉತ್ಪಾದನೆ ಮಾಡಿ ತಾವು ರೈತರಿಗೆ ಕೊಡ್ತಾ ಇದ್ದೀರಾ, ಮತ್ತೆ ಸಂವರ್ಧನೆಯಲ್ಲೂ ಕೂಡ ತೊಡಗಿದ್ದೀರಾ. ಮುಖ್ಯವಾಗಿ ಇಲ್ಲಿ ಸಂಶೋಧನೆ ಕೂಡ ನಡೀತಾ ಇದೆ, ಇದರ ಉದ್ದೇಶ ಏನು ಅಂತ ಸ್ವಲ್ಪ ಹೇಳ್ತೀರಾ? ನೋಡಿ, ಈಗ ರೈತರು ಪ್ರತಿಯೊಬ್ಬರು ಮುಂದೆ ಬರಬೇಕು, ಒಂದಲ್ಲ ಒಂದು ಉಪಕಸುಬನ್ನು ಅವರು ಅಳವಡಿಸ್ಕೋಬೇಕು ಅನ್ನೋದು ನಮ್ಮ ಸರ್ಕಾರದ ಧ್ಯೇಯ ಆಗಿತ್ತು. ಹೌದು, ಆಗ ನಮ್ಮ ದಕ್ಷಿಣ ಭಾರತದ ಭಾಗದಲ್ಲಿ ಈ ತರದ ಒಂದು ಕಾರ್ಯಕ್ರಮ ಯಾವುದೇ ಒಂದು ಸಂಸ್ಥೆಯಲ್ಲಿ ಇರಲಿಲ್ಲ. ಆಗ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳು ಅವರೆಲ್ಲನೂ ಇದೊಂದು ಸಂಸ್ಥೆಯಲ್ಲಿ ನೀವು ಟರ್ಕಿ ಬೆಳೆಸಿ, ಚಟುವಟಿಕೆ ಬೆಳೆಸಿ, ಬೇಡಿಕೆ ಇದೆ ಎಲ್ಲೋ ಯಾರೋ. ಈಗ ಏನಾಗಿತ್ತು ಅಂದ್ರೆ ಮೊದಲೆಲ್ಲ ಬೇರೆ ದೇಶದಿಂದ ತರಿಸ್ಕೊಳ್ಳೋರು ಸಿಕ್ಕಾಬಟ್ಟೆ, ಬೇರೆ ದೇಶದಿಂದ ತರಿಸ್ಕೊಂಡು ಹೋಟ್ಲುಗಳಲ್ಲಿ ಮಾರಾಟ ಮಾಡ್ತಿದ್ರು. ನಾವೇ ಯಾಕೆ ಬೆಳೆಸಬಾರ್ದು ಅಂತೇಳಿ ನಮ್ಮ ಸಂಸ್ಥೆಗೆ ಇದೊಂದನ್ನ ಒಂದು ಆಬ್ಜೆಕ್ಟಿವ್ ಅಂತೇಳಿ ಹೇಳಿ ಮಾಡಿದಾಗ ನಾವು ಇದನ್ನ ಕೇರಳದ ಕ್ವೀನಲ್ಲಿ ಅಲ್ಲಿ ಇಲ್ಲಿ ಇದ್ದವನ್ನೆಲ್ಲ ತಂದು ಅದನ್ನೆಲ್ಲ ಬ್ರೀಡಿಂಗ್ ಮಾಡಿ ಅಪ್ಗ್ರೇಡ್ ಮಾಡ್ತಾ ಇದ್ವಿ. ಪ್ರತಿ ವರ್ಷವೂ ಅದರ ಒಂದು ಬೆಳವಣಿಗೆ ಸಂಖ್ಯೆಯನ್ನು ಕಾಪಾಡ್ಕೊಂಡು ಮತ್ತೆ ಅದರ ಸಂವರ್ಧನೆ ಮಾಡಿ ಅದು ಪ್ರತಿ ವರ್ಷವೂ ಇನ್ನೂ ಉತ್ತಮವಾಗಿ ಬೆಳೆಯೋ ಥರ ಅಭಿವೃದ್ಧಿ ಪಡಿಸ್ಕೊಂಡು ಆ ಮರಿಗಳನ್ನ ರೈತರಿಗೆಲ್ಲ ಹಂಚ್ತಾ ಇದ್ದಾನೆ. ಅಂದರೆ ನಮ್ಮ ರೈತರು ಮಾಡೋವಂಥವ್ರು ಮೊಟ್ಟೆ ತೊಗೊಂಡ್ರೆ ಒಳ್ಳೆಯದು ಅಥವಾ ಮರಿ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ? ಮೊಟ್ಟೆ ಮಾಡ್ಕೊಂಡೋಗಿ ನಾಟಿ ಕೋಳಿಗೆ ಹಾಕಿ ಮರಿನೂ ಮಾಡಿಸ್ಬೋದು ಅವರು. ಅದು ಅದರಲ್ಲಿ ಅನುಕೂಲ ಏನು ಅಂದರೆ ಆ ಮರಿನ ಕೋಳಿನೇ ಸಾಕುತ್ತೆ ಸ್ವಲ್ಪ ದೊಡ್ಡದಾಗೋವರೆಗೂ, ಅದಕ್ಕೆ ಕಾವೆಲ್ಲ ಕೊಡೋದು ಎಲ್ಲ ಸಾಕುತ್ತೆ. ಅದು ಮಾಡ್ಬೋದು, ಇಲ್ಲಾಂದ್ರೆ ಮರಿನೂ ತಗೊಂಡೋಗ್ಬೋದು. ಈಗ 2-3 ಸಾಕೋರಾದ್ರೆ ಮೊಟ್ಟೆ ತಗೊಂಡೋಗಿ ಹಾಕೊಳ್ಳೋದು ಒಳ್ಳೇದು. ಈಗ 50-100 ಮೈಸೂರು ಅಷ್ಟು ಮೊಟ್ಟೆನ ಕೋಳಿ ಕೆಳಗೆ ಹಾಕ್ಲಿಕ್ಕೆ ಆಗಲ್ಲ. ಹೌದು, ಆಮೇಲೆ ನಮ್ಮಲ್ಲಿ ಮೊಟ್ಟೆ ಸಿಗೋವಾಗ್ಲೇ ಅವರಲ್ಲಿ ಕೋಳಿ ಕಾವು ಕೂತಿರ್ಬೇಕು, ಅವೆಲ್ಲ ಸಮಸ್ಯೆ. ಇವೆಲ್ಲ ಸಮಸ್ಯೆಗಳಿರೋದ್ರಿಂದ ನಾವು ಒಳ್ಳೆ ಉತ್ತಮವಾದ ತಳಿ ಮರಿಗಳು ಕೊಡ್ತೇವೆ. ಆಮೇಲೆ ನಾವು ಅವ್ರಿಗೆ ಅದನ್ನು ಸಾಕೋದು ಹೇಗೆ ಎಲ್ಲ ಹೇಳ್ಕೊಡ್ತೀವಿ, ತರಬೇತಿನೂ ಕೊಡ್ತೀವಿ. ಹಾಗಾಗಿ ಅವರು ಎಷ್ಟು ದಿನದ ಮರಿ ತಾವು ಪೂರೈಕೆ ಮಾಡ್ತೀರಿ? ನಾವು ಒಂದ್ ದಿವಸದ ಮರಿನೇ ಪೂರೈಕೆ. ಒಂದಿನದ ಮರಿ. ಅಂದ್ರೆ ಈ ಮರಿಗಳನ್ನ ಯಾವ ರೀತಿ ನೋಡ್ಕೋಬೇಕಾಗತ್ತೆ, ನಿರ್ವಹಣೆ ಯಾವ ರೀತಿ ಮಾಡಬೇಕಾಗತ್ತೆ? ಇದು ಈ ಟರ್ಕಿ ಮರಿಗಳ ನಿರ್ವಹಣೆ ನಮ್ಮ ಕೋಳಿ ಮರಿ ನಿರ್ವಹಣೆಗಿಂತಲೂ ಸ್ವಲ್ಪ ಕಷ್ಟ. ಯಾಕೆಂದ್ರೆ ಇವು ಸ್ವಲ್ಪ ಕೋಳಿ ಮರಿಗಳಷ್ಟು ಚಾಕಚಕ್ಯತೆ ಇರಲ್ಲ ಅವಕ್ಕೆ. ಊಟದಾಗ ಒಂದು ಚುರುಕಿರಲ್ಲ, ಅವು ಆಹಾರ ಯಾವುದು ನೀರು ಯಾವುದು ಅಂತ ಗುರುತಿಡಿಯೋದೇ ತುಂಬಾ ಕಷ್ಟ. ಅದಕ್ಕೆ ಏನ್ ಮಾಡ್ಬೇಕು, ಆ ನೀರಲ್ಲಿ ಅದನ್ನ ತೊಟ್ಟಿನ ನಾವು ಅದ್ಬೇಕು, ಆಮೇಲೆ ಅದು ಬಾಯಿಗೊಂದು ಚೂರು ಆಹಾರ ಕೊಡಬೇಕು. ಒಂದು ದಿವಸದ ಮಟ್ಟಿಗೆ ಆ ತರ ನಾವು ಮಾಡಿದ್ರೆ ಅವು ಆಮೇಲೆ ಅವುಗಳು ಹೊಂದ್ಕೊಂಡು ತಿಂತವೆ. ಆಮೇಲೆ ಬಿಸಿ ವಾತಾವರಣ ನಮ್ಮ ಕೋಳಿಗೆ ನಾವೇನ್ ಮಾಡ್ತೀವೋ ಬ್ರೂಡಿಂಗ್ ಅಂತ ಏನ್ ಕರಿತೀವೋ ಅದನ್ನ ಇದಕ್ಕೆ ಇನ್ನೂ ಒಂದು ವಾರ ಜಾಸ್ತಿ ಮಾಡ್ಬೇಕಾಗುತ್ತೆ. ಇನ್ನ ಈಗ ಆಹಾರವನ್ನ ಏನೇನು ಕೊಡ್ಬೇಕಾಗತ್ತೆ ಈ ಟರ್ಕಿ ಕೋಳಿ ಮರಿಗಳಿಗೆ? ಟರ್ಕಿ ಕೋಳಿ ಮರಿಗಳಿಗೆ ನಮ್ಮ ಕೋಳಿಗೆ ನಾವು ಕೊಡ್ತಕ್ಕಂತ ಆಹಾರನೇ ಕೊಡಬಹುದು. ಅಂದ್ರೆ ಪ್ರಾರಂಭಿಕ ಆಹಾರ, ಪ್ರಾರಂಭಿಕದಲ್ಲಿ ಇದಕ್ಕೆ ಒಂದು ಪ್ರೋಟೀನ್ ಅಂಶ ಅಂತ ಏನಿರುತ್ತೆ ಅಂಶ, ಅದು ಸ್ವಲ್ಪ ಜಾಸ್ತಿ ಇರಬೇಕಾಗುತ್ತೆ ಬೆಳವಣಿಗೆ. ಹೌದು, ಇದು ಏನಂದ್ರೆ ಶುರುವಿನಲ್ಲಿ ಕೋಳಿ ಮರಿ ತರ ತಿನ್ನಲ್ಲ, ಸ್ವಲ್ಪ ತಿಂದ್ರು ಅದಕ್ಕೆ ಸಾಕಷ್ಟು ಸಸಾರಜನಕ ಸಿಗಬೇಕು ಅನ್ನೋ ಉದ್ದೇಶದಿಂದ ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರಬೇಕಾಗುತ್ತೆ. ಅದು ಬಿಟ್ಟರೆ ನಾವು ಮಾಮೂಲಿ ಕೋಳಿ ತಿಂಡಿ ಹಾಕ್ಬೋದು. ಇದು ಏನಂದ್ರೆ ಇನ್ನೊಂದು ಗುಣ ಏನಂದ್ರೆ ಇದು ವಾತಾವರಣಕ್ಕೆ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹೊಂದ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ದೊಡ್ಡದಾದ್ಮೇಲೆ ನಮ್ಮ ನಾಟಿ ಕೋಳಿ ತರ ಹೊರಗಡೆ ಬಿಟ್ಟು ಮೇಯಿಸ್ಬೋದು. ಅದು ಈ ನಾವು ಹಾಕೋ ಆಹಾರಕ್ಕಿಂತನೂ ಹುಲ್ಲು ಹುಳ ಸಗಣಿ ಅದೆಲ್ಲ ತಿಂದು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ತರಕಾರಿ ವೇಸ್ಟು ಇದೆಲ್ಲ ಚೆನ್ನಾಗಿ ತಿನ್ನುತ್ತೆ ಅಂದ್ರೆ ಸ್ವಾಭಾವಿಕವಾಗಿ ಬಿಡ್ಬೋದು. ಸ್ವಾಭಾವಿಕವಾಗಿ ಅವು ನಿರ್ವಹಣೆ ಮಾಡ್ತವೆ, ಬೇರೆ ಆಹಾರ ತಿಂದು ಮಾಂಸವಾಗಿ ಪರಿವರ್ತನೆ ಮಾಡುವಂತ ಒಂದು ಕೆಪಾಸಿಟಿ ಜಾಸ್ತಿ ಇರ್ತದೆ. ಈಗ ಈ ತಿಂಡಿ ಮಿಶ್ರಣದ ಜೊತೆಗೆ ಹುಲ್ಲು ಏನಾದ್ರು ಕೊಡ್ಬೋದು ಇದಕ್ಕೆ? ಹೌದು, ಅದನ್ನ ಹೇಳಿದ್ ನಾನು. ಈಗ ಹೊರಗಡೆ ಬಿಟ್ರೆ ಹುಲ್ಲು ಹುಳ ಸಗಣಿ ಎಲ್ಲ ತಿನ್ನುತ್ತೆ, ಎಲ್ಲ ಆರ್ಗ್ಯಾನಿಕ್. ನಾವೇನಾದ್ರೂ ಬೆಳೆಸ್ಕೊಂಡು ಏನಾದ್ರು ಕೊಡ್ಬೋದು ಅಂತ? ಬೆಳೆಸ್ಕೊಂಡು ಕೊಡೋ ಅವಶ್ಯಕತೆ ಇಲ್ಲ, ಅದೇ ತಿನ್ನುತ್ತೆ. ವರೇಷಿಯಸ್ ಈಟರ್ ಬಹಳ ಚೆನ್ನಾಗಿ ತಿನ್ನುತ್ತೆ ಹುಲ್ಲು. ಇದು ಫಾರೆಸ್ಟ್ ಇಂದ ಬಂದಿರೋದು, ಹಾಗಾಗಿ ಏನ್ ಬೇಕಾದ್ರೂ ತಿನ್ನುತ್ತೆ. ಈಗ ಮುಖ್ಯವಾಗಿ ಇವನ್ನ ಬೆಳೆಸಿದ ಮೇಲೆ ಎಷ್ಟು ವಯಸ್ಸಿಗೆ ನಾವು ಮಾರುಕಟ್ಟೆಗೆ ಇವನ್ನ ಮಾರಾಟ ಮಾಡೋದು? ನೋಡಿ, ಸುಮಾರು ಒಂದು 16-18 ವಾರ ಮೇಯಿಸಿದ್ರೆ ಮಾರಾಟ ಮಾಡಬಹುದು. ಆಗ ಗಂಡು ಕೋಳಿಗಳು ಸುಮಾರು 6-7 ಕೆಜಿ ತೂಕ ಇರ್ತವೆ, ಹೆಣ್ಣು ಕೋಳಿಗಳು 4-5 ಕೆಜಿ ತೂಕ ಇರ್ತವೆ. ಸೊ ಇದು ಒಂದು 16-18 ವಾರ ಏನಿದೆ ಅದು ಅದನ್ನ ತಿನ್ಲಿಕ್ಕೂ ಆ ಸಮಯದಲ್ಲಿ ಚೆನ್ನಾಗಿರ್ತವೆ, ಅಲ್ಲಿವರೆಗೂ ಮೇಯಿಸಿ ಮಾರಬೇಕಾಗುತ್ತೆ. ಈಗ ತಾವು ತಜ್ಞರು ಮುಖ್ಯವಾಗಿ ಈ ಆಹಾರ ಪರಿವರ್ತನಾ ಸಾಮರ್ಥ್ಯದ ಆಧಾರದ ಮೇಲೆ ಅದು ಎಷ್ಟು ಮಟ್ಟಿಗೆ ಲಾಭದಾಯಕ ಅಂತ ತಾವು ಒಂದು ನೋಡಿ. ನನ್ನ ಮಟ್ಟಿಗೆ ಹೇಳಬೇಕು ಅಂತಂದ್ರೆ, ನಾವು ಬರೀ ಒಂದು ರೆಡಿಮೇಡ್ ಊಟ ಅಂದ್ರೆ ನಾವು ಬ್ಯಾಲೆನ್ಸ್ಡ್ ಫೀಡ್ ಅಂತ ಏನ್ ಕರಿತೀವಿ ಅದನ್ನೇ ಕೊಟ್ರೆ, ಸಮತೋಲನ ಆಹಾರನೇ ಪೂರ್ತಿ ಕೊಟ್ಟು ಮೇಯಿಸಿದ್ರೆ ಲಾಭಾಂಶ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ಇದರಲ್ಲಿ ಈ ಟರ್ಕಿ ಬಂದು ಆಚೆ ಹುಲ್ಲು ಆರ್ಗ್ಯಾನಿಕ್ ಮ್ಯಾಟ್ರು ಇನ್ಸೆಕ್ಟ್ಸ್ ಕೀಟ ಏನ್ ಸಿಗುತ್ತೆ ಎಲ್ಲ ತಿನ್ನುತ್ತೆ. ಅದನ್ನೆಲ್ಲ ತಿಂದ್ರೆ ನಮ್ಗೆ ಅದು ಫ್ರೀ ಸಿಕ್ಕದಂಗೆ. ಸೊ ಹಾಗಾಗಿ ಅವನ್ನು ಹೊರಗಡೆ ಬಿಟ್ಟು ಮೇಯಿಸಿ ನಾವು ಕುರಿ ಮರಿ ತರ ಮೇಯಿಸ್ಬೋದು. ಹೊಲದ ಹತ್ರ ಜೊತೆಲಿ ಹೋಗುತ್ತೆ, ಜೊತೆಲಿ ಬರುತ್ತೆ, ಆ ತರ ಮೇಯಿಸಿ ನಮಗೆ ಲಾಭ ಜಾಸ್ತಿ ಬರುತ್ತೆ. ಆದ್ರೆ ನಾವು ಫೀಡ್ ಹಾಕಿ ಮೇಯಿಸಿದ್ರು ಕೂಡ ಲಾಭ ಬರುತ್ತೆ, ಯಾಕೆಂದ್ರೆ ಇದ್ರ ಮಾಂಸ ಜಾಸ್ತಿ ರೇಟ್ ಮಾರೋದ್ರಿಂದ ನಾವು ಅದ್ರಲ್ಲಿ ಲಾಭ ಬರುತ್ತೆ. ಅಂದ್ರೆ ಈಗ ಈ ತಾಯಿ ಕೋಳಿಗಳು ಇರ್ತಾವಲ್ಲ, ಇವು ಯಾವಾಗ ಮೊಟ್ಟೆ ಇಡೋದಕ್ಕೆ ಪ್ರಾರಂಭ ಮಾಡ್ತವೆ, ಎಷ್ಟು ವಯಸ್ಸಾದ್ಮೇಲೆ? ತಾಯಿ ಕೋಳಿಗಳು ಸುಮಾರು ಒಂದು 30-32 ವಾರ ಆದಮೇಲೆ ಮೊಟ್ಟೆ ಇಡೋಕ್ಕೆ ಪ್ರಾರಂಭ ಆಗ್ತದೆ. ಅಂದರೆ ಸುಮಾರು ಒಂದು 8 ತಿಂಗಳು ಬೇಕಾಗುತ್ತೆ ಆ ಒಂದು ಸಂದರ್ಭದಲ್ಲಿ. ಅಂದರೆ ಎಷ್ಟೆಷ್ಟು ಮೊಟ್ಟೆ ಕೊಡ್ತಾರೆ? ಅದು ಒಂದು ವರ್ಷಕ್ಕೆ ಒಂದು 100-120 ಮೊಟ್ಟೆ ಬರ್ಬೋದು. ಚೆನ್ನಾಗಿ ಉತ್ತಮವಾಗಿ ನಿರ್ವಹಣೆ ಮಾಡಿರತಕ್ಕಂಥ ಇದರಲ್ಲಿ 100-120 ಮೊಟ್ಟೆ ಬರ್ಬೋದು. ಈಗ ಒಂದು ವೇಳೆ ಅವನ್ನ ನಾವು ಮರಿ ಮಾಡಿಸೋದಕ್ಕೆ ಬಳಸ್ಕೋಬೇಕು ಅಂದರೆ ಎಷ್ಟೆಷ್ಟು ಈ ಗಂಡು ಕೋಳಿಗಳನ್ನು ಇಟ್ಕೋಬೇಕಾಗತ್ತೆ? ನಾವು ಸುಮಾರು ಒಂದು 15 ಹೆಣ್ಣು ಕೋಳಿಗೆ ಒಂದು ಗಂಡು ಕೋಳಿ ಇಟ್ಕೊಂಡ್ರೆ ಸಾಕು. ಅಂದ್ರೆ ನಾವು ಸಾಧಾರಣವಾಗಿ ಮರಿಗಳನ್ನ ತಗೊಂಡೋದಾಗ ಅದರಲ್ಲೂ ಇದ್ರೂ ಇರ್ಬೋದು. ನಾವು ಮರಿಗಳು ತಗೊಂಡೋದಾಗ ಅದ್ರಲ್ಲಿ 1/2 ಹೆಣ್ಣು 1/2 ಗಂಡು ಇರ್ತವೆ ಸಾಮಾನ್ಯವಾಗಿ. ನೀವು ಕೊಡುವಾಗ ಆ ರೀತಿ 1/2 ಹೆಣ್ಣು 1/2 ಗಂಡು ಇರ್ತವೆ ಅದ್ರಲ್ಲಿ. ಆ ರೀತಿ ಅದು ಗುರ್ಸೆ ಕೊಡಬಹುದು, ಗುರ್ಸಿ ಕೊಡಬಹುದು. ಆದ್ರೆ ಸಾಮಾನ್ಯವಾಗಿ ಅವು ಮಾಂಸಕ್ಕಾಗಿ ಮಾರಾಟ ಮಾಡೋದ್ರಿಂದ ಗಂಡು ಮರಿ ಇದ್ರೂ ಏನು ತೊಂದರೆ ಇಲ್ಲ, ತಗೊಂಡೋಗಿ ಅವು ದಷ್ಟಪುಷ್ಟವಾಗಿ ಹೌದು ಇನ್ನು ಚೆನ್ನಾಗಿ ಬೆಳೀತಾವೆ ಹೆಣ್ಣಕ್ಕಿಂತ. ಮತ್ತೆ ಈ ಹಿತ್ತಲಲ್ಲೂ ಕೂಡ ಸಾಕ್ಬೋದ ಇವನ್ನ? ಹೌದು, ನಾನು ಈಗಾಗಲೇ ಹೇಳಿದ್ನಲ್ಲ, ಇದು ಖಂಡಿತವಾಗ್ಲೂ ಸಾಕ್ಬೋದು. ಹಿತ್ತಲಲ್ಲಿ ಸಾಕೋದ್ರಿಂದಾನೆ ಖರ್ಚು ಕಡಿಮೆ ಆಗಿ ಲಾಭ ಜಾಸ್ತಿ ಆಗುತ್ತೆ. ಇವು ಸುಮಾರು ಎಲ್ಲ ಹೊಲ ಗದ್ದೆ ಎಲ್ಲ ಕಡೆನೂ ಕರ್ಕೊಂಡು ಮೇಯಿಸ್ಬೋದು. ಈಗ ದೇಹ ತೂಕ ಸ್ವಲ್ಪ ಹೆಚ್ಚಾಗಿರುತ್ತೆ ಇದ್ರದ್ದು, ಅದರಿಂದ ಈ ನೈಸರ್ಗಿಕ ಶತ್ರುಗಳ ಕಾಟ ಇರಲ್ವೇ ಇದಕ್ಕೆ? ಇದು ಇದಕ್ಕೇನು ಅಂದ್ರೆ ಅದು ರೆಕ್ಕೆಗಳು ಬಹಳ ಬಲಿಷ್ಠವಾಗಿರ್ತವೆ. ಅಂತ ನಾಯಿನ ಬೇಕಾದ್ರೂ ಹೊಡಿತವೆ, ಎದುರಿಸ್ತವೆ. ಆಮೇಲೆ ಅವು ಒಂಥರ ಶಬ್ದ ಮಾಡ್ತವೆ, ಆ ಶಬ್ದದಿಂದ ನಾಯಿಗಳು ಹದ್ದು ಕಾಗೆ ಯಾವುದು ಅದನ್ನ ಮುಟ್ಟಲ್ಲ. ಸಾಮಾನ್ಯವಾಗಿ ಇದುವರೆಗೂ ರೈತರು ಯಾರು ನಮ್ಮ ಟರ್ಕಿ ಕೋಳಿನ ನಾಯಿ ತಿಂತು ಅಂತ ಬಂದು ಹೇಳಿರೋರೇ ಇಲ್ಲ. ಇದು ಓಡಿಸುತ್ತೆ ಇನ್ನೊಂದು. ಅಲ್ಲ, ಮನುಷ್ಯರ ಕೈಗೆ ಸಿಗೋ ಸಾಧ್ಯತೆ ಇರುತ್ತೆ? ಮನುಷ್ಯರ ಕೈಗೆ ಸಿಗುತ್ತೆ, ಅಂದ್ರೆ ಸ್ವಲ್ಪ ಕಷ್ಟ ಅದು ರೆಕ್ಕೆಯಲ್ಲಿ ಹೊಡೆಯೋದ್ರಿಂದ ಮನುಷ್ಯರ ಕೈಗೆ ಸಿಗೋದು. ಅಂದ್ರೆ ಯಾರು ಸಾಕಿರ್ತಾರೋ ಅವ್ರನ್ನ ಮಾತ್ರ ಅವ್ರಿಗೆ ಮಾತ್ರ ಗುರುತು ಹಿಡಿಯುತ್ತೆ, ಬೇರೆಯವ್ರಿಗೆ ಇಲ್ಲ, ಬೇರೆಯವ್ರಿಗೆ ಹತ್ರ ಬಿಟ್ಕೊಳ್ಳಲ್ಲ. ಇನ್ನ ಈ ಟರ್ಕಿ ಕೋಳಿಗಳಿಗೆ ಬರುವಂತ ಕಾಯಿಲೆಗಳ ಬಗ್ಗೆ ಸ್ವಲ್ಪ ಹೇಳ್ತೀರಿ? ನೋಡಿ, ಟರ್ಕಿ ಕೋಳಿಗಳಿಗೆ ಕಾಯಿಲೆಗಳು ತುಂಬಾ ಕಡಿಮೆ ಅಂದ್ರೆ ಇವುಗಳು ಮುಖ್ಯವಾಗಿ ಎರಡೇ ಕಾಯಿಲೆ ಬರೋದು. ಒಂದು ಕೊಕ್ಕರೆ ರೋಗ ಅಂತ ಒಂದು ಬರುತ್ತೆ, ಅದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥ ಕಾಯಿಲೆ. ಅದು ಬಿಟ್ಟರೆ ಕೋಳಿ ಸಿಡುಬು ಅಂತ ಚಿಕನ್ ಪಾಕ್ಸ್ ಅಂತ ಬರ್ತದೆ. ಈ ಎರಡು ಕಾಯಿಲೆಗಳಿಗೂ ಅದ್ರ ವಿರುದ್ಧ ಲಸಿಕೆ ಮಾಡಿಸ್ಬೋದು. ನಮ್ಮ ಬೆಂಗಳೂರಿನ ಲಸಿಕೆ ಸಂಸ್ಥೆ ಇದೆ ಹೆಬ್ಬಾಳಲ್ಲಿ. ಹೌದು, ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ, ಅಲ್ಲಿ ಈ ಎರಡು ಲಸಿಕೆನೂ ದೊರೆಯುತ್ತೆ. ಇದನ್ನ ಸಮಯಕ್ಕೆ ಸರಿಯಾಗಿ ನಾವು ಆ ಕೋಳಿಗೆ ಹಾಕಿದ್ರೆ ಮತ್ತೆ ಆ ಕಾಯಿಲೆ ಇದಕ್ಕೆ ಬರುವುದಿಲ್ಲ. ಮತ್ತೆ ಕೋಳಿಗಳಿಂದ ಏನಾದರೂ ಇದಕ್ಕೆ ಕಾಯಿಲೆಗಳು ಹರಡಬಹುದೇ? ಇಲ್ಲ, ಸಾಮಾನ್ಯವಾಗಿ ಯಾವುದು ಹರಡಲ್ಲ. ಬಂದ್ರೆ ಅದೇ ಈ ಕೊಕ್ಕರೆ ರೋಗ ಮತ್ತೆ ಸಿಡುಬು ರೋಗ ಬರಬಹುದು. ಅದಕ್ಕೆ ಸಾಮಾನ್ಯವಾಗಿ ಕೋಳಿಗೂ ವ್ಯಾಕ್ಸಿನ್ ಮಾಡಿರ್ತಾರೆ. ಆದ್ರಿಂದ ಈ ಕೋಳಿ ಫಾರಂ ಇರುವಂತ ಕಡೆನೂ ಸಾಕಿದ್ರು ಏನು ಇದಕ್ಕೇನು ಏನು ತೊಂದರೆ? ಸಾಕಿದ್ದಾರೆ, ಸುಮಾರು ಜನ ಸಾಕಿದ್ದಾರೆ. ಕೋಳಿ ಫಾರಂ ಪಕ್ಕದಲ್ಲೇ ಸಾಕಿದ್ದಾರೆ. ಇನ್ನು ಈ ಮಾರಾಟ ಮಾಡುವಂತ ವಿಧಾನನೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಅಂದ್ರೆ ಇದಕ್ಕೆ ಮಾರುಕಟ್ಟೆ ಹೇಗಿದೆ ಮತ್ತೆ ಮಾರಾಟವನ್ನು ಯಾವ ರೀತಿ ಮಾಡ್ಕೋಬೇಕಾಗತ್ತೆ ನಾವು? ಖಂಡಿತ ಹೇಳ್ತೀನಿ ನೋಡಿ. ಇದು ಸಾಮಾನ್ಯವಾಗಿ ನಾನು ಹೇಳಿದಾಗೆ ಇದಕ್ಕೆ ಮಾರುಕಟ್ಟೆ ಬಂದು ಕ್ರಿಸ್ಮಸ್ ಸಮಯ ಹಾಗೂ ನವಂಬರ್ ಕೊನೆಯ ವಾರ ಥ್ಯಾಂಕ್ಸ್ ಗಿವಿಂಗ್ ಡೇ ಅಂತ ಮಾಡ್ತಾರೆ. ಆ ಸಮಯದಲ್ಲಿ ಇದಕ್ಕೆ ಹೆಚ್ಚಿನ ಬೇಡಿಕೆ ಹಾಗೂ ಹೊಸ ವರ್ಷದಲ್ಲಿ ಕೂಡ ಸ್ವಲ್ಪ ಬೇಡಿಕೆ ಇದೆ. ಅದಲ್ಲದೆ ಈ ಕ್ರಿಶ್ಚಿಯನ್ ಜನ ಮದುವೆಗಳಲ್ಲಿ ಇದನ್ನೊಂದು ಡಿಶ್ ಅಂತ ಮಾಡ್ತಾರೆ. ಟರ್ಕಿ ಮೀಟು, ಟರ್ಕಿ ರೋಸ್ಟ್ ಏನೋದಕ್ಕೊಂದು ಹೆಸರಿಟ್ಕೊಂಡು ಮಾಡ್ತಾರೆ. ಆ ಸಮಯದಲ್ಲಿ ಮಾತ್ರ ಇದಕ್ಕೆ ಮಾರುಕಟ್ಟೆ ಇರುತ್ತೆ. ಸಾಮಾನ್ಯವಾಗಿ ಇದನ್ನು ನವೆಂಬರಲ್ಲಿ, ಅಕ್ಟೋಬರ್ ನವೆಂಬರಿಂದ ಶುರು ಮಾಡ್ತಾರೆ ಮಾರ್ಕೆಟ್. ಇದಕ್ಕೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ತುಂಬ ಬೇಡಿಕೆ ಇರುತ್ತೆ. ಸುಮಾರು ಬೆಂಗಳೂರು ಅಂದ್ರಲ್ಲಿ ಒಂದು 10,000 to 12,000 ಟರ್ಕಿ ಬೇಕಾಗ್ಬೋದು ಒಂದು ವರ್ಷಕ್ಕೆ, ನಮ್ಮ ಒಂದು ಸಮೀಕ್ಷೆ ಪ್ರಕಾರ. ಸೊ 10,000-15,000 ಟರ್ಕಿ ಕೋಳಿ ಅಥವಾ 12,000 ಟರ್ಕಿ ಕೋಳಿ ಅಂದರೆ ಸುಮಾರು ದೊಡ್ಡ ಸಂಖ್ಯೆನೇ ಆಯಿತು. ಅದಲ್ಲದೆ ಈ ಬಾಂಬೆ, ಗೋವಾ ಮತ್ತು ನಮ್ಮ ಮಂಗಳೂರು ಇಲ್ಲೆಲ್ಲ ಭಾಳ ಬೇಡಿಕೆ ಇದೆ. ಅಂದ್ರೆ ವರ್ಷವಿಡೀ ಇದೆಯಾ ಅದು? ವರ್ಷವಿಡೀ ಇಲ್ಲ, ಆ ಒಂದು ಸಮಯದಲ್ಲಿ ಮಾತ್ರ ಸೀಮಿತವಾದ ಸಮಯ. ಆ ಸಮಯದಲ್ಲಿ ಏನ್ ಮಾಡ್ತಾರೆ ಜನ, ಇಲ್ಲಿ ಅದನ್ನೆಲ್ಲ ಡ್ರೆಸ್ ಮಾಡಿ, ಕ್ಲೀನ್ ಮಾಡಿ, ಐಸ್ ಪ್ಯಾಕ್ ಮಾಡಿ ಬಸ್ ಮೇಲೆ ಹಾಕಿ ಕಳಿಸ್ತಾರೆ ಬಾಂಬೆಗೆ, ಗೋವಾಗೆ. ಮತ್ತೆ ಫ್ಲೈಟಲ್ಲಿ, ಬೆಳಗ್ಗೆ ಫ್ಲೈಟಲ್ಲೇ ಹೋಗ್ತವೆ. ಸೊ ಹಾಗಾಗಿ ನನ್ನ ಅನಿಸಿಕೆ ಪ್ರಕಾರ ಒಳ್ಳೆ ಬೇಡಿಕೆ ಇದೆ ಆ ಟೈಮಲ್ಲಿ. ಸುಮಾರು ಬೆಂಗಳೂರು ಅಂದ್ರಲ್ಲೇ ಒಂದು 10,000-15,000 ಟರ್ಕಿ ಅಂತಂದ್ರೆ ನೀವು ಬೇರೆ ಸಿಟಿಗಳಲ್ಲಿ ಎಷ್ಟಿದೆ ಅಂತ ನೀವು ಮಾಡಬಹುದು. ಅಂದ್ರೆ ಈಗ ಸಾಧಾರಣವಾಗಿ ನಮಗೆ ಅಕ್ಟೋಬರ್ ಕೊನೆ ಹೊತ್ತಿಗೆ ನೀವು ಮಾರುಕಟ್ಟೆಗೆ ಬರಬೇಕು ಅಂದ್ರೆ ಯಾವ ಪ್ರಾರಂಭ ಮಾಡಿದ್ ಒಳ್ಳೆಯದು? ಅದಕ್ಕೆ ಮೊದಲು ಒಂದು 5 ತಿಂಗಳು ಮುಂಚೆ, ಮೇ ಜೂನ್ ಅಲ್ಲಿ ನಮ್ಗೆ ತುಂಬಾ ಬೇಡಿಕೆ ಇರುತ್ತೆ ಮರಿಗಳಿಗೆ. ನಾವೇ ರೈತರಿಗೆ ಹೇಳ್ತೀವಿ ಈ ಸಮಯದಲ್ಲಿ ತಗೊಂಡೋಗಿ ಅಂತ. ಇನ್ನು ಕೆಲವರು ಸಣ್ಣ ಸಣ್ಣ ಕುಟುಂಬಗಳವರು 1 kg, 1.5 kg ಇರೋದು ಬೇಕು ಅಂತ ಹೇಳ್ತಾರೆ. ಅವರು ಜೂನ್, ಜುಲೈ, ಆಗಸ್ಟ್ ಅಲ್ಲಿ ತಗೊಂಡೋಗಿರೋದು ಚೆನ್ನಾಗಿ ಮೇಯಿಸ್ಬಿಟ್ಟು ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಅಲ್ಲಿ ಇಲ್ಲಿ ಮಾರ್ತಾರೆ ಅದನ್ನ. ಮತ್ತೆ ಮುಖ್ಯವಾಗಿ ಇದು ಕೇರಳದ ಕೊಚ್ಚಿನ್ ಟ್ರಿವೇಂಡ್ರಮ್ಮು, ಇಲ್ಲಿ ಬಹಳ ಬೇಡಿಕೆ ಇರುತ್ತೆ. ಅಲ್ಲಿ ಕೇರಳಲ್ಲಿ ಏನು ಅಂದ್ರೆ ಕೇರಳ ಮತ್ತೆ ತಮಿಳುನಾಡಲ್ಲಿ ಈಗೀಗ ಇದು ತುಂಬಾ ಪಾಪ್ಯುಲರ್ ಆಗಿದ್ರಿಂದ ಸೊ ವಾರಕ್ಕೆ ಒಂದೊಂದು ಸಲ ಎಲ್ಲ ಅಂಗಡಿಲೂ ಇದನ್ನ ಮಾರಾಟ ಮಾಡ್ತಾರೆ ಅಂತ ಕೇಳಿದ್ವಿ ನಾವು ಅಲ್ಲಿಂದ. ಅಂದ್ರೆ ಈಗ ವಯಸ್ಸಿಗೆ ಬಂದ ಕೋಳಿಗಳಿಂದ ಮಾರಾಟ ಮಾಡಿದ್ರೆ ಎಷ್ಟು ಬೆಲೆ ಸಿಗ್ಬೋದು ಅಂತೇಳಿ? ಒಂದು ಕೋಳಿ ಮೇಲೆ ಒಂದು 300-400 ರೂಪಾಯಿವರೆಗೂ ಇವರು ಲಾಭ ಗಳಿಸ್ಬೋದು. ಅಷ್ಟು ಮಟ್ಟಿಗೆ. ಮೊಟ್ಟೆ ಆದರೆ? ಮೊಟ್ಟೆ ಇದರಲ್ಲಿ ಮೊಟ್ಟೆ ಇಡಿಸಿ ಮೊಟ್ಟೆ ಮಾರಾಟ ಮಾಡುವಂಥ ಕಾರ್ಯಕ್ರಮ ಇಲ್ಲ ಇದರಲ್ಲಿ. ಅಲ್ಲ, ಅದನ್ನ ಬಳಸ್ಕೋಬೋದು ಆಹಾರವಾಗಿ? ಬಳಸ್ಬೋದು, ತಿನ್ಬೋದು. ಆದರೆ ಒಂದು ಮೊಟ್ಟೆಗೆ 25 ರೂಪಾಯಿ ಖರ್ಚು ಬಂದಿರುತ್ತೆ. ಸೊ 25 ರೂಪಾಯಿ ಕೊಟ್ಟು ಮೊಟ್ಟೆ ಯಾರು ಬಳಸೋಕೆ ಇಷ್ಟಪಡೋದು? ಬಳಸೋದು ಕೋಳಿ ಮೊಟ್ಟೆಗಳೇ ಕಡಿಮೆ ರೇಟ್, ಕೋಳಿ ಮೊಟ್ಟೆ ಕಡಿಮೆ ರೇಟಿಗೆ ಸಿಗೋವಾಗ ಇದು ಏನಿದ್ರು ಮರಿ ಮಾಡಿಸ್ಲಿಕ್ಕೆ. ಅದ್ರ ಮಾಂಸ ನಾನು ಮೊದಲೇ ಹೇಳಿದಾಗೆ ಮಾಂಸಕ್ಕೆ ತುಂಬಾ ಬೇಡಿಕೆ, ಯಾಕೆಂದ್ರೆ ಅದರಲ್ಲಿ ಲೀನ್ ಮೀಟ್, ವೈಟ್ ಮೀಟ್ ಅನ್ನೋದು ಜಾಸ್ತಿ ಇರುತ್ತೆ, ಕಡಿಮೆ ಕೊಬ್ಬಿನಾಂಶ ಇರುವಂತಹ ಮಾಂಸ ತುಂಬಾ ಕಡಿಮೆ ಇರುತ್ತದೆ. ಈಗ ಈ ಟರ್ಕಿ ಕೋಳಿಗಳ ಒಂದು ಸಾಕಾಣಿಕೆ ಬಗ್ಗೆ ನಿಮ್ಮ ಸಂಸ್ಥೆಯಲ್ಲಿ ತರಬೇತಿ ಏನಾದರೂ ಕೊಡ್ತೀರಿ? ಬಿಡಿ, ನಮ್ಮ ಸಂಸ್ಥೆಯಲ್ಲಿ ವಿಶೇಷವಾಗಿ ತರಬೇತಿ ಕೊಡ್ತೇವೆ. ಇದಕ್ಕೆ 2 ತರದ ತರಬೇತಿ ಇದೆ ನಮ್ಮಲ್ಲಿ. ಒಂದು ಪ್ರೊಫೆಷನಲ್ಸ್ಗೆ, ಅವ್ರಿಗೆ 10 ಡೇಸ್ ಓರಿಯೆಂಟೇಷನ್ ಕೋರ್ಸ್ ಆನ್ ಟರ್ಕೀಸ್ ಅಂತ ಒಂದಿದೆ. 10 ದಿನಗಳ ಒಂದು ಇದಿದೆ, ಪರಿಚಯಾತ್ಮಕ ಕಾರ್ಯಕ್ರಮ ಇದ್ದಂಗೆ. ಹೌದು, ಅದು ಪ್ರೊಫೆಷನಲ್ ಗ್ರಾಜ್ಯುಯೇಟ್ಸ್ ಆಗಿರೋರಿಗೆ ಅಂತವ್ರಿಗೆ, ಡಿಪಾರ್ಟ್ಮೆಂಟಲ್ಲಿ ಇನ್ ಸರ್ವಿಸ್ ಇರೋರಿಗೆ, ಅವ್ರಿಗೆ ರೈತರಿಗೆ ಒಂದು ವಿಶೇಷವಾಗಿ ಮಾಡ್ತೀವಿ. ಅದು 1 ವಾರದ ಕಾರ್ಯಕ್ರಮ. ಅದಕ್ಕೆ ನಾವೇನು ಮಾಡ್ತೀವಿ, ರೈತರನ್ನ ಡೈರೆಕ್ಟ್ ನಾವು ಬನ್ನಿ ಟ್ರೈನಿಂಗ್ ಕೊಡ್ತೀವಿ ಅಂತೇನು ಹೇಳೋದು. ನಾವು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ಸು, NGO ಆರ್ಗನೈಸೇಷನ್ಸು, ಸ್ತ್ರೀ ಶಕ್ತಿ ಗುಂಪುಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರ ಕಡೆಯಿಂದ ಅವರು ಒಂದು 20-25 ಜನಕ್ಕೆ ಒಂದೊಂದು ಬ್ಯಾಚ್ ಕಳಿಸ್ತಾರೆ. ನಾವು 1 ವಾರ ಅವರಿಗೆ ವಸತಿ ಸೌಲಭ್ಯ ಮಾಡಿಕೊಡ್ತೀವಿ. ಮತ್ತೆ ಒಂದು ತಲೆಗೆ 100 ರೂಪಾಯಿ ಒಂದು ದಿವಸಕ್ಕೆ ಸ್ಟೈಪೆಂಡ್ ತರ ಕೊಟ್ಟು, ನಾವು 6-7 ಜನ ತಜ್ಞರಿದ್ದೇವೆ. ಸೊ ಎಲ್ಲರೂ ಒಂದೊಂದು ಟಾಪಿಕ್ ಬಗ್ಗೆ ಅವರಿಗೆ ವಿಚಾರನ ತಿಳಿಸ್ಕೊಡ್ತೀವಿ. ಮತ್ತೆ ಎಷ್ಟೋ ಜನ ರೈತರು ನಮ್ಮಲ್ಲಿ ತರಬೇತಿ ಪಡೆದಿರೋರು, ಕೋಳಿ ಫಾರ್ಮ್ ಮಾಡಿದ್ದಾರೆ, ಕೋಳಿ ಅಂಗಡಿ ಮಾಡಿದ್ದಾರೆ, ಫೀಡು ಇದೆಲ್ಲ ಮಾಡಿದ್ದಾರೆ, ಅವರು ನಮ್ಮ ಹತ್ರ ಸಂಪರ್ಕ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಮತ್ತೆ ಸ್ವಸಹಾಯ ಸಂಘಗಳವರು ಮಾಡ್ತಾ ಇದ್ದಾರೆ, ಸ್ವಸಹಾಯ ಸಂಘಗಳು ಮತ್ತೆ ಸ್ತ್ರೀ ಶಕ್ತಿ ಗುಂಪುಗಳು ಬಹಳ ಜನ ಮಾಡಿದ್ದಾರೆ. ನಾವು ಸ್ತ್ರೀ ಶಕ್ತಿ ಅವ್ರಿಗೆ ಹೇಳೋದೇನಂದ್ರೆ ಒಂದು ಕಡೆ ಇದನ್ನ ಬ್ರೂಡಿಂಗ್ ಮಾಡ್ಕೊಳ್ಳಿ, ನೂರು 150 ಮರಿ ತಗೊಂಡು ಬ್ರೂಡಿಂಗ್ ಮಾಡ್ಕೊಳ್ಳಿ, ಒಂದೇ ಕಡೆ ಸಾಕ, ಎಲ್ಲರೂ ಎರಡೆರಡು ಹಂಚ್ಕೊಳ್ಳಿ, ದೊಡ್ಡದಾದ್ಮೇಲೆ ನಮ್ಮ ಹತ್ರ ಬಂದು ನಾವು ಮಾರಿಸ್ಕೊಡ್ತೀವಿ. ಸುಮಾರು ಜನ ನಾವು ಡಿಸೆಂಬರ್ ಅಲ್ಲಿ ನಮ್ಮ ಸಂಸ್ಥೆಗೆ ಬಹಳ ಜನ ಬರ್ತಾರೆ, ಟರ್ಕಿ ಕೋಳಿ ಬೇಕು ಬೇಕು. ನಮ್ಮಲ್ಲಿ ಇಲ್ಲದೆ ಇರೋ ಸಮಯದಲ್ಲಿ ನಾವು ಸಂಪರ್ಕ ಮಾಡಿ ಅಂತ ಮಾಡಿ ನಾವು ಮಾರಾಟ ಮಾಡಿಸಿದೀವಿ, ಅದನ್ನ ಮಾಡ್ತಾನೂ ಇದೀವಿ. ಈಗ ಈ ಟರ್ಕಿ ಕೋಳಿಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತೆ ತರಬೇತಿ ಬೇಕಾಯ್ತು ಅಂತ ಹೇಳಿದ್ರೆ ಯಾರನ್ನ ಸಂಪರ್ಕಿಸಬೇಕು ಅಂತೀರ? ನೋಡಿ, ನಮ್ಮಲ್ಲಿ ಕುಲಕರ್ಣಿ ಅಂತೇಳಿ ಅವರು ಈ ಟರ್ಕಿ ಕೋಳಿಗಳ ಅಭಿವೃದ್ಧಿಗೆ ವಿಭಾಗದ ಮುಖ್ಯಸ್ಥರಾಗಿ ವ್ಯವಸ್ಥಾಪಕರಾಗಿರ್ತಾರೆ. ಅವರು ದೂರವಾಣಿ ಸಂಖ್ಯೆ 284-66-262 284-66-262 ಇಲ್ಲಿ ಸಂಪರ್ಕ ಮಾಡಿದರೆ ಅವರು ಇದ್ರ ಬಗ್ಗೆ ಏನು ಮಾಹಿತಿ ಬೇಕೋ ಕೊಡ್ತಾರೆ. ಹಾಗೂ ಇದ್ರ ಬಗ್ಗೆ ಟ್ರೈನಿಂಗ್ ಆಗಲಿ, ಅದು ಮರಿಗಳ ಯಾವಾಗ ಸಿಗುತ್ತೆ ಏನು